No ಮೋಹಕ ಬುದ್ಧನಾಗಿ ತೇಜಿ ಏರಿದ ಜಗದೇಕ ಜಗನ್ನಾಥ ವಿಠಲ ಜಗದೇಕ ಜಗನ್ನಾಥ ವಿಠಲ ಜಗದೇಕ ಜಗನ್ನಾಥ ವಿಠಲ ವಿಕರಾತ ಪಾವನ ರಮಾ ಮನೋಹರ ಪತಿತ ಪಾವನ ಪತಿತ ಪಾವನ ಪತಿತ ಪಾವನ ಪತಿತ ಪಾವನ ಪಾವನ ಪಾವನ ಪಾವನ ರಮಾ ಮನೋಹರ ಪತಿತ ಪಾವನ ಪತಿತ ಪಾವನ ನೀನ ಪತಿತ ಪಾವನ ನೀನ ಪತಿತ ಪಾವನ ನೀನ ಪತಿತ ಪಾವನ